ಕಲದಿಂದಿ ನಾಡಿನ ಬೆಳಗುವ ನಮ್ಮಯ ಕಲವಂದೇ ಛಲವಂದೇ ಅದಕ್ಕಾಗಿ ಕಟ್ಟಿಂದು ಕಂಕಣವನು ಮಾಡು ಪ್ರತಿಜ್ಞೆಯ ಮಾಡು ಕೇಶ ರಕ್ಷಣೆಗೆ ಜೀವ ಮುಡಿತಂದು ಗದ್ದೇಳು ಭಾರತ ಪುರುಷ ವಿಶ್ವಶಾಂತಿಯ ಬಯಸುವ ಓ ಭಾರತ ಪುರುಷ ವಿಶ್ವಶಾಂತಿಯ ಬಯಸುವ ಓ ಭಾರತ ಪುರುಷ ಲೋಕದ ಜನಕ್ಕೆ ಲೋಕ ಧರ್ಮಕ್ಕೆ ಪಾರುದಯವಾಗಲೆಂದು ಪಾರುದಯವಾಗಲೆಂದು ಎದ್ದೇಳು ಭಾರತ ಪುರುಷ ಏಳು ಎದ್ದೇಳು ಎಚ್ಚರಾಗು ಏಳು. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತಂತೆ ಡಾಕ್ಟರ್ ಸೌಮ್ಯ ಹಿರೇಗೌಡರ್ ಅವರೊಡನೆ ತಿಮ್ಮಪ್ಪಯ್ಯಗೌಡ ಅವರು ನಡೆಸಿದ ಸಂದರ್ಶನ, ನಂತರ ಮಲ್ಲಕ ಹಾಗೂ ಸಗಲಿರದ ಸೌಬಾನಿ ಪದ ಕೂಡ ಕೇಳ್ತೀರಿ. ಕೃಷಿ ರಂಗ ಕಾರ್ಯಕ್ರಮ ಕೇಳುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪೌಷ್ಟಿಕ ಕೈತೋಟದ ಮಹತ್ವ. ಈ ಕುರಿತಂತೆ ಡಾಕ್ಟರ್ ಸೌಮ್ಯ ಹಿರೇಗೌಡರ್ ಅವರೊಡನೆ ಸಂದರ್ಶನ ಇದೆ. ಇವರನ್ನ ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ವೃದ್ಧಾಪದ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ. ಈ ಕುರಿತು ಡಾಕ್ಟರ್ ಜಡ್ಡು ಗಣಪತಿ ಭಟ್ ಅವರೊಡನೆ ಸಂದರ್ಶನ. ಆಹಾರ ಅಂತ ನಾವು ಏನ್ ಹೇಳ್ತೀವಲ್ಲ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಹಾರ ಉತ್ಪನ್ನದಲ್ಲಿ ಭಾರತ ದೇಶ ಎರಡನೇ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಇದ್ರೂ ಸಹ ಏನಾಗ್ತಿದೆ ಅಂದ್ರೆ ಅರ್ಧದಷ್ಟು ಜನಸಂಖ್ಯೆ ಅಪೌಷ್ಟಿಕತೆ, ರಕ್ತಹೀನತೆ ಹಾಗೂ ಹಲವಾರು ರೋಗಗಳು, ಕಾಯಿಲೆಗಳು ಮತ್ತೆ ಹೃದಯ ತೊಂದರೆಗಳು ಆಗಿರ್ಬೋದು, ಮಧುಮೇಹ, ಮಲಬದ್ಧತೆ ಹಾಗೆ ರಕ್ತಹೀನತೆಯಿಂದ ಏನಾಗ್ತಿದೆ ಅಂದ್ರೆ ಗೃಹಿಣಿಯರಲ್ಲಿ ಮತ್ತೆ ಹಾಲುಣಿಸುವಂತಹ ತಾಯಂದಿರ ಮರಣಗಳು ಸಹ ಹೆಚ್ಚಾಗ್ತಿದೆ. ಆದ ಕಾರಣ ಮತ್ತು 5 ವರ್ಷದ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತ ಆಗ್ತಿದೆ. ಈ ಎಲ್ಲಾ ಕಾರಣದಿಂದ ಪೌಷ್ಟಿಕ ಆಹಾರದ ಮಹತ್ವ ತಿಳ್ಕೋಬೇಕು ಮತ್ತು ಸಮತೋಲನ ಆಹಾರದ ಬಗ್ಗೆನೂ ಸಹ ನಾವು ತಿಳ್ಕೋಬೇಕಾಗುತ್ತೆ ಸರ್. ಈಗ ಪೌಷ್ಟಿಕ ಆಹಾರ ಅಂತಂದ್ರೆ ಏನಂದ್ರೆ ದಿನನಿತ್ಯದ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಆಹಾರವನ್ನು ಸೇವನೆ ಮಾಡ್ತೀವಲ್ಲ, ಆ ಆಹಾರ ಸೇವನೆಯಲ್ಲಿ ಸಮರ್ಪಕ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶರ್ಕರ ಪಿಷ್ಟ ಆಗಿರ್ಬೋದು, ಪ್ರೋಟೀನ್ ಆಗಿರಬಹುದು, ಖನಿಜಗಳು ಅಂದ್ರೆ ಮಿನರಲ್ಸ್ ಹಾಗೆ ಜೀವಸತ್ವ ಅಂದ್ರೆ ವಿಟಮಿನ್ಸ್, ಈ ಎಲ್ಲಾ ಪೋಷಕಾಂಶಗಳು ಸಮರ್ಪಕ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಆಹಾರದ ಮೂಲಕ ಸೇವನೆ ಮಾಡ್ತಿದೀವಿ, ಅದು ನಮ್ಮ ದೇಹಕ್ಕೆ ಒದಗ್ತಿದೆ ಅಂತ ಅಂದಾಗ ಮಾತ್ರ ಅದು ಪೌಷ್ಟಿಕ ಆಹಾರ ಮತ್ತು ಸಮತೋಲನ ಆಹಾರ ಆಗಕ್ಕೆ ಸಾಧ್ಯ. ಹಾಗೆ ಅದ್ರ ಮಹತ್ವದ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಸರ್. ಡಾಕ್ಟರ್ ಸೌಮ್ಯ, ಈಗ ಈ ಒಂದು ದಿನಕ್ಕೆ ನಾವು ಪೌಷ್ಟಿಕ ಮತ್ತು ಸಮತೋಲನ ಆಹಾರ ಇದನ್ನು ತಗೋಬೇಕಂದ್ರೆ ಯಾವ ಪ್ರಮಾಣದಲ್ಲಿ ನಾವು ಸ್ವೀಕಾರ ಮಾಡಬೇಕಾಗುತ್ತೆ? ಹೌದು ಸರ್, ಇವಾಗ ಇದು ಪೌಷ್ಟಿಕ ಆಹಾರದ ಮಾದರಿ ಅಂತ ನಾವು ಏನ್ ಹೇಳ್ತೀವಲ್ಲ ಸರ್, ಅದನ್ನ ನಾವು ತಿಳ್ಕೊಬೇಕಾಗುತ್ತೆ. ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬಹುದು, ಈ ಮಾದರಿಯನ್ನು ನಾವು ತಿಳ್ಕೊಳ್ಳಬೇಕಾಗುತ್ತೆ. ಒಂದನೇದಾಗಿ ನಾನು ಆಹಾರ ಪದ್ಧತಿಯ ಗುಂಪುಗಳನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏಕದಳ ಧಾನ್ಯಗಳು. ಇದನ್ನ ಏಕದಳ ಧಾನ್ಯಗಳು ಅಂದ್ರೆ ನಮ್ಮ ಭಾರತ ದೇಶದಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಬಹಳ ಒತ್ತು ಕೊಡುವಂತಹದ್ದು ಗುಂಪು ಬಂದು ಏಕದಳ ಧಾನ್ಯಗಳು. ಏಕದಳ ಧಾನ್ಯಗಳು ಅಂದ್ರೆ ಅಕ್ಕಿ, ರಾಗಿ ಆಗಿರ್ಬೋದು, ಜೋಳ, ಈ ರೀತಿಯಾದ ಧಾನ್ಯಗಳನ್ನ ಹೆಚ್ಚಿಗೆ ಸೇವಿಸುವಂತದ್ದು. ಹಾಗೇನೆ ಮುಂದೆದಾಗಿ ಬರುವಂತದ್ದು ದ್ವಿದಳ ಧಾನ್ಯಗಳು. ಇವು ಬೇಳೆಕಾಳುಗಳು. ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರೋದ್ರಿಂದ ಒಂದು ದಿನದಲ್ಲಿ ಅಟ್ಲೀಸ್ಟ್ ಅಂದ್ರೂ 2 ಬಟ್ಟಲದಷ್ಟು ಅಂದ್ರೆ 75 ಗ್ರಾಮ್ ಅಷ್ಟು ನಾವು ಬೇಳೆಕಾಳನ್ನ ತಿನ್ಬೇಕಾಗುತ್ತೆ ಸರ್. ಯಾವ ರೀತಿಯಾಗಿ ಅಂದ್ರೆ ಸಾಂಬಾರಿನ ಮೂಲಕ ಆಗಿರ್ಬೋದು, ಪಲ್ಲೆ ಮೂಲಕ ಆಗಿರ್ಬೋದು, ಇನ್ನೊಂದು ರೀತಿಯಾಗಿ ಅಂದ್ರೆ ಒಂದು ರಾತ್ರಿ ಅದನ್ನ ನೆನ್ಸಿಟ್ಟು ಮಾರನೇ ದಿನ ಅದನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಅದರಲ್ಲಿರುವಂತಹ ಪ್ರೋಟೀನ್ ಆಗಿರ್ಬೋದು ಮತ್ತು ಜೀವಸತ್ವಗಳು ಹೇರಳವಾಗಿ ನಮ್ಮ ದೇಹಕ್ಕೆ ಒದಗ್ತವೆ ಸರ್. ಅದಾಗಿಂದ ಬರುವಂತದ್ದು ಗುಂಪು ಬಂದು ಹಾಲು. ಹಾಲನ್ನು ನಾವು ಒಂದು ದಿನದಲ್ಲಿ 2 ಲೋಟದಷ್ಟಾದ್ರೂ ಹಾಲನ್ನು ನಾವು ಸೇವನೆ ಮಾಡಬೇಕಾಗುತ್ತೆ. ಮುಂದಿನ ಗುಂಪು ಬರೋದು ತುಂಬಾ ಮಹತ್ವದ ಗುಂಪು, ಅದು ಹಣ್ಣು ಮತ್ತು ತರಕಾರಿಗಳು. ಈ ಗುಂಪಿನಲ್ಲಿ ಹಸಿರು ತರಕಾರಿ ಅಂದ್ರೆ ಸೊಪ್ಪುಗಳಾಗಿರ್ಬೋದು, ಇತರೆ ತರಕಾರಿಗಳಾಗಿರ್ಬೋದು, ಗೆಡ್ಡೆ ಗೆಣಸುಗಳು ಮತ್ತು ಹಣ್ಣುಗಳು, ಇವೆಲ್ಲವನ್ನು ಸೇರಿಸಿ ಒಂದು ದಿನದಲ್ಲಿ ನಾವು 500 ಗ್ರಾಮ್ ಅಷ್ಟು ತಗೋಬೇಕಾಗುತ್ತೆ ಸರ್. ಯಾಕಂದ್ರೆ ಇದರಲ್ಲಿ ಹೆಚ್ಚಿಗೆ ಖನಿಜಾಂಶಗಳು, ಮಿನರಲ್ಸ್ ಮತ್ತು ಜೀವಸತ್ವಗಳು ಹೆಚ್ಚಿಗೆ ಇರೋದ್ರಿಂದ ಅದು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕ ಇರೋದೊಂದು ಕಾರಣದಿಂದ ಹಾಗೆ ಎಲ್ಲಾ ಕಡೆ ಗ್ರಾಮೀಣ ಆಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬಹುದು ಈ ಗುಂಪನ್ನು ತುಂಬಾ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಹಣ್ಣು ಮತ್ತು ತರಕಾರಿಗಳ ಗುಂಪು ಬೇಗ ಹಾಳಾಗುವಂತದ್ದು, ಹಾಗೆ ಶೇಖರಣೆಯ ತೊಂದರೆ ಇರುವಂತದ್ದು, ಹಾಗಾಗಿ ಈ ಗುಂಪಲ್ಲಿ ನಾವು ತುಂಬಾ ಗಮನ ಹರಿಸಬೇಕಾಗುತ್ತೆ. ಮುಂದಿನವಾದ ಗುಂಪು ಬಂದು ಎಣ್ಣೆ ಪದಾರ್ಥಗಳು. ಇದನ್ನು ಸಹ ಒಂದು ದಿನದಲ್ಲಿ ಕೇವಲ 27 ಗ್ರಾಮ್ ಅಷ್ಟು ಮಾತ್ರ ನಾವು ಬಳಸಬೇಕು. ಅಡಿಗೆ ಮಾಡೋದ್ರಿಂದ ಹಿಡಿದು ನಾವು ಸೇವನೆ ಮಾಡೋ ಇಂತ ಹಿಡಿದು ಕೇವಲ 27 ಗ್ರಾಮ್, ಒಂದು ದಿನದಲ್ಲಿ ಕೇವಲ 27 ಗ್ರಾಮ್ ಅಷ್ಟೇ ಬಳಸಬೇಕು. ಬಹುಶಃ ಇದನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದೇವೆ. ಹೌದು ಹೌದು ಸರ್. ಎಣ್ಣೆ ಕಾಳುಗಳು ಈಗ ಉದಾಹರಣೆಗೆ ಶೇಂಗಾ ಬೀಜ ಇರಬಹುದು ಅಥವಾ ಮತ್ತೆ ಎಣ್ಣೆ ತಿನ್ನೋದಿರ್ಬೋದು, ತುಪ್ಪ ತಿನ್ನೋದಿರ್ಬೋದು, ಇದೆಲ್ಲ ದೊಡ್ಡ ಪ್ರಮಾಣದಲ್ಲಿ ತಿಂತಾ ಇದ್ದೇವೆ ನಾವು. ತುಪ್ಪ ಬೆಣ್ಣೆ ಇದೆಲ್ಲ ಒಳ್ಳೇದು ಸರ್ ದೇಹಕ್ಕೆ, ಆದ್ರೆ ನಾವು ತಿನ್ನುವಂತದ್ದು ಎಣ್ಣೆ ಬಂದು ಕರೆದಂತ ಪದಾರ್ಥಗಳನ್ನು ಮತ್ತೆ ಹೊರಗಡೆ ಕುರ್ಕುಲ್ ತಿಂಡಿಗಳು, ಇದರಿಂದ ಕೊಬ್ಬು ಜಾಸ್ತಿ ಆಗಿ ಕೊಬ್ಬು ಶೇಖರಣೆ ಆಗಿ ಬೇರೆ ಬೇರೆ ಕಾಯಿಲೆಗಳಿಗೆ ಒಡ ಮಾಡ್ಕೊಡ್ತಿದೀವಿ ಸರ್. ಅಂದ್ರೆ ನಾವು ಬೇಕಾಗಿರುವಂತಹ ಗುಂಪನ್ನು ಬಿಟ್ಟು ಈ ಗುಂಪಿನಲ್ಲಿ ನಾವು ಕೊಬ್ಬಿನ ಅಂಶ ಇರುವಂತಹ ಗುಂಪನ್ನೇ ಜಾಸ್ತಿ ಸೇವನೆ ಮಾಡೋದ್ರಿಂದ ಅದು ರುಚಿ ನೋಡಿ ಅದನ್ನ ನಾಲ್ಗೆ ರುಚಿ ನೋಡಿ ಅದನ್ನ ಸ್ವೀಕಾರ ಮಾಡ್ತೇವೆ. ಹೌದು, ಸೊ ಅದನ್ನ ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ದೇವೆ. ನೀವು ಹೇಳೋದು ಈಗ ಹಸಿ ತರಕಾರಿ, ಗಡ್ಡೆಗೆಣಸು, ತರಕಾರಿ ಅಥವಾ ಹಣ್ಣುಗಳು ಈ ಕಡೆ ಜಾಸ್ತಿ ಗಮನ ಕೊಡಿ ಅಂತ. ಅಂದ್ರೆ ಈಗ ಬಿಟ್ರೂಟು, ಬಟಾಟೆ, ಕ್ಯಾರೆಟ್, ಮತ್ತೆ ರೆಡಿಶ್ ಇವನ್ ತಗೊಳ್ರಿ ಅಂತ ಹೇಳ್ತೀರಿ. ತರಕಾರಿ ಕೂಡ ಈಗ ಸಾಕಷ್ಟು ತರಕಾರಿ ಬಳಸ್ತಾರೆ. ತರಕಾರಿ ಬಳಸದಂದ್ರೆ ನೀವು ಕರಿಬೇವಿಂದ ಹಿಡಿದು ಆಮೇಲೆ ಕೊರಿಯಂಡರ್ ಸೊಪ್ಪು ಇದನ್ನೆಲ್ಲ ಕೂಡ ಬಳಸ್ತಾರೆ. ಇವೆಲ್ಲ ಅಡ್ಡಿಲ್ಲ, ಇದ್ರ ಬಳಸೋದ್ರಿಂದ ಆರೋಗ್ಯ ಸಮತೋಲನದಲ್ಲಿ ಇಟ್ಕೋಬಹುದು ಅಂತ. ಹೌದು ಸರ್, ಆದ್ರೆ ಒಂದು ದಿನದಲ್ಲಿ ನಾವು ಬರೀ ನೀವ್ ಹೇಳ್ದಂಗೆ ಕೊತ್ತಂಬರಿ ಕರಿಬೇವು ಅಷ್ಟೇ ಬೆಳೆಸಿದ್ರೇನೆ ಸಮತೋಲನ ಆಹಾರ ಆಗೋದಿಲ್ಲ ಸರ್. ನಾನು ಹೇಳ್ದಂಗೆ ನಾವು ಆಹಾರ ಅಂತ ನಾವು ಸಮತೋಲನ ಆಹಾರ ಅಂತ ನಾವು ಹೇಳದೆ ಹೋದ್ರು ನಾವು ದಿನನಿತ್ಯದಲ್ಲಿ ಅದನ್ನ ನಾವು ಬಳಕೆಲ್ ತಂದೆ ತರ್ತೇವೆ, ಬಳಕೆ ತರ್ತೀವಿ ಸರ್. ಅದು ಕೂಡ ನಿಮ್ಮ ಆರೋಗ್ಯದಲ್ಲಿ ಅದು ಪಾತ್ರ ವಹಿಸ್ತದೆ. ಹೌದು ಹೌದು ಸರ್, ಆದ್ರೆ ನಾವು ಅದನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡ್ತೀವಿ. ಅಲ್ಲ, ಏನು ತರಕಾರಿ ಉಪಯೋಗಿಸದೇ ಇಲ್ಲ ಅಂತ ಹೇಳಂಗಿಲ್ಲ ಅಂತ. ಇದನ್ನ ನಾವು ಬಳಸ್ತೇವಲ್ಲ, ಅದು ಎಷ್ಟು ಪ್ರಮಾಣದಲ್ಲಿ ಆದ್ರೂ ನಿಮ್ದು ತೋರಿಸುತ್ತೆ, ಅದು ನಿಮ್ದು ಹಸಿರು ತರಕಾರಿ ಅಂತ ಬಳಕೆ ಅಂತ ಬರ್ತದ ಇಲ್ಲಿ. ಈಗ ಡಾಕ್ಟರ್ ಸೌಮ್ಯ, ಈಗ ಆಹಾರ ಮಾದರಿಯಲ್ಲಿ ತರಕಾರಿ ಮತ್ತು ಹಣ್ಣುಗಳ ಗುಂಪು ಇದರ ಮಹತ್ವ ಎಷ್ಟಿದೆ ಅಂತ ಹೇಳ್ತೀರಿ? ಹಾ ಸರ್, ಇದನ್ನ ಹೇಳಲೇಬೇಕು, ಯಾಕಂದ್ರೆ ಹಣ್ಣು ಮತ್ತು ತರಕಾರಿಗಳು, ಹಸಿರು ತರಕಾರಿಗಳು, ಸೊಪ್ಪುಗಳು ಇವೆಲ್ಲದಕ್ಕೂ ನಾವು ರಕ್ಷಣಾತ್ಮಕ ಆಹಾರಗಳಂತ ಕರಿತೀವಿ. ರಕ್ಷಣಾತ್ಮಕ ಆಹಾರಗಳಂತೂ ನಾವು ಯಾಕೆ ಕರಿತೀವಿ ಅಂತ ಅಂದ್ರೆ, ಇದರಲ್ಲಿ ಖನಿಜಗಳು ಅಂದ್ರೆ ಮಿನರಲ್ಸ್ ಆಗಿರ್ಬೋದು, ಜೀವಸತ್ವಗಳು, ವಿಟಮಿನ್ಸ್ ಹೇರಳವಾಗಿ ಕಂಡು ಬರ್ತವೆ. ಈ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಇಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡೋದ್ರಲ್ಲಿ, ಮತ್ತೆ ಬೇರೆ ಬೇರೆ ಕಾಯಿಲೆಗಳನ್ನ ಕಡಿಮೆ ಮಾಡೋದ್ರಲ್ಲಿ, ಮತ್ತು ನಮ್ಮ ದೇಹದಲ್ಲಿರುವ ರಕ್ತವನ್ನು ಹೆಚ್ಚಿಗೆಗೊಳಿಸುವುದರಲ್ಲಿ, ಮತ್ತೆ ಮೂಳೆಗಳಾಗಿರ್ಬೋದು, ಹಲ್ಲುಗಳು ಬೆಳವಣಿಗೆಗೆ ಈ ಖನಿಜಗಳು ಮತ್ತು ಜೀವಸತ್ವಗಳು ತುಂಬಾ ಅನುಕೂಲಕರ ಆಗುತ್ತೆ. ಹಾಗೇನೆ ಒಂದು ದಿನದಲ್ಲಿ ನಾನು ಹೇಳಿದಂತೆ 500 ಗ್ರಾಂ ಅಷ್ಟು ನಾವು ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನೋದ್ರಿಂದ ಏನು ಅಂದ್ರೆ ಇದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚಿಗೆ ಇರ್ತವೆ ಸರ್. ಸೂಕ್ಷ್ಮ ಪೋಷಕಾಂಶಗಳು ಅಂತಂದ್ರೆ ನಮಗೆ ನಮ್ಮ ದೇಹಕ್ಕೆ ಕಡಿಮೆನೆ ಪ್ರಮಾಣದಲ್ಲಿ ಬೇಕಾಗಿದ್ರು ಸಹ ನಾವು ಇದನ್ನ ತುಂಬಾ ತಿನ್ನೋದಿಲ್ಲ, ನಿರ್ಲಕ್ಷ್ಯ ಮಾಡ್ತಿದ್ದೀವಿ. ಅದರಿಂದ ಜೀವಸತ್ವದ ಕೊರತೆಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಈಗ ಜೀವಸತ್ವ ಎ ಕೊರತೆಯಿಂದ ಇರುಡು ಗುರುಡು ಬರುವಂತದ್ದು, ರಾತ್ರಿ ಹೊತ್ತು ಕಣ್ಣು ಕಾಣಿಸ್ತಾ ಇರುವಂತದ್ದು, ದೂರದೃಷ್ಟಿ ಮತ್ತೆ ಹತ್ತಿರ ದೃಷ್ಟಿ ಕಾಣಿಸ್ತಾ ಇರುವಂತದ್ದು, ಚರ್ಮದ ರೋಗ ಹೆಚ್ಚಿಗೆ ಆಗುವಂತದ್ದು, ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆ. ಈ ಎಲ್ಲಾ ಕಾರಣದಿಂದಾಗಿ ನಾವು ಹಣ್ಣು ಮತ್ತು ತರಕಾರಿಗಳಿಗೆ ಮಹತ್ವ ನೀಡಬೇಕು. ಇದಕ್ಕೆ ರಕ್ಷಣಾತ್ಮಕ ಆಹಾರಗಳನ್ನು ಅಂತ ಹೇಳಿ ನಾವು ಕರಿತೀವಿ. ಆಂಟಿ ಆಕ್ಸಿಡೆಂಟ್ ಅಂದ್ರೆ ನೀವು ಈ ಹಣ್ಣನ್ನ ಮತ್ತೆ ತರಕಾರಿನ, ಸಾಮಾನ್ಯವಾಗಿ ಹಣ್ಣು ಅಂದ ತಕ್ಷಣ ನಮಗೆ ಯಥೇಚ್ಛವಾಗಿ ದಿನನಿತ್ಯ ಸಿಗಬಹುದು ಅಂದ್ರೆ ಇದು ಬಾಳೆಹಣ್ಣು ಸಿಗುತ್ತೆ. ಬಾಳೆಹಣ್ಣು ತುಂಬಾ ಒಳ್ಳೆ ಇದು ಹಣ್ಣು. ಆಮೇಲೆ ಎಲ್ಲೋ ಒಂದ್ಸಾರಿ ನಾವು ದಾಳಿಂಬೆನು ತಗೊಳ್ಳೇಬೇಕಾಗುತ್ತೆ. ಮತ್ತೆ ಈಗ ಸೌತೆಕಾಯಿ, ಮತ್ತೆ ಈಗ ಗಜ್ಜರಿ, ಆಮೇಲೆ ನೀವು ಹೇಳ್ದಂಗೆ ಮೂಲಂಗಿ, ಇವು ಕೂಡ ಯಥೇಚ್ಛವಾಗಿ ಸಿಗ್ತವೆ ಸರ್. ಹಾಗಾಗಿ ಆದ್ರೆ ಎಷ್ಟೊಂದು ಜನಗಳು ತಿಂತಾ ಇಲ್ಲ ಸರ್ ಅದನ್ನ. ನಾವು ಹೇಳ್ದಂಗೆನೆ ಪ್ರಮಾಣದಲ್ಲಿ ಬಳಸ್ತಿದೀವಿ, ಆದ್ರೆ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಿದೀವಿ. ಈಗ ನಾವು ಏಕದಳ ಧಾನ್ಯಗಳು ಅಂದ್ರೆ 3 ಹೊತ್ತು ನಾವು ಅನ್ನ ಊಟ ಮಾಡ್ತೀವಿ, ಅದೇ ರೀತಿ ಹಣ್ಣು ಮತ್ತು ತರಕಾರಿಗಳನ್ನ ತಿಂತಾ ಇಲ್ಲ. ಅದು ತುಂಬಾ ಪ್ರಾಬ್ಲಮ್ ಆಗ್ತಿರೋದು, ಯಾಕಂದ್ರೆ ಈಗ ಒಂದು ದಿನದಲ್ಲಿ ನಾವು 2 ತರದ ಹಣ್ಣು, ಈ ಸೇಬು ಹಣ್ಣು ಅಂತ ಸಿಕ್ಕೇ ಸಿಗುತ್ತೆ. ಹಾಗೆ ಒಂದು ದಿನ ಒಂದು ಬಾಳೆಹಣ್ಣು ತಿಂದ್ರೆ ಒಂದು ಸೇಬು ಹಣ್ಣು ತಿನ್ಬಹುದು, ಇನ್ನೊಂದ್ ದಿನ ಒಂದು ಪಪ್ಪಾಯ ಹಣ್ಣು ತಿಂದ್ರೆ ಇನ್ನೊಂದು ಪೇರ್ಲ ಹಣ್ಣು ತಿನ್ಬಹುದು. ಹಾಗೇನೆ ಅದ್ರ ತರನೇ ಒಂದು ದಿನಕ್ಕೆ ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ಹಾಗೇನೆ ನಾರಿನಾಂಶನೂ ಹೆಚ್ಚಿಗೆ ಆಗುತ್ತೆ. ಯಾವುದೇ ರೀತಿಯಾದ ಮಲಬದ್ಧತೆ ಆಗಿರ್ಬೋದು, ಹೃದಯ ರೋಗ ಇರ್ಬೋದು, ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋಂಥವ್ರಿಗೆಲ್ಲಾನು ಅನುಕೂಲಕಾರಿ ಸರ್. ಇನ್ನು ಈಗ ಹಣ್ಣಿನ ಸೇವನೆ ಹೇಗಿರಬೇಕು? ಈಗ ವರ್ಷದಲ್ಲಿ 12 ತಿಂಗಳುಗಳು ಬರುತ್ತೆ, 12 ತಿಂಗಳುಗಳು ಬಾಳೆಹಣ್ಣು ಸಿಗುತ್ತೆ ಅಥವಾ ಕೆಲವೊಂದು ಹಣ್ಣುಗಳು ಸಿಗುತ್ತವೆ. ಉಳಿದ ಸಮಯದಲ್ಲಿ ಯಾವ ತರ ಈಗ ನಾವು ಹಣ್ಣನ್ನ ತಗೋಬೇಕು ಅದ್ರ ಬಗ್ಗೆ ಹೇಳಿ. ಹೌದು ಸರ್, ಇದು ನೀವು ಹೇಳೋದು ತುಂಬಾ ನಾವು ತಿಳ್ಕೊಬೇಕಾಗಿರೋದು, ಯಾಕಂದ್ರೆ ವರ್ಷಾನ್ಗಂಟ್ಲೆ ನಮ್ಗೆ ಹಣ್ಣುಗಳು ಸಿಗದೇ ಇದ್ದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ, ಪೌಷ್ಟಿಕ ಕೈತೋಟ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ನಮ್ಮ ಮನೆಯಲ್ಲಿ ಆಗಿರ್ಬೋದು, ತೋಟದಲ್ಲಿ ಆಗಿರ್ಬೋದು, ಹೊಲದಲ್ಲಿ ಆಗಿರ್ಬೋದು, ಜಾಗ ಇರುವಂತದ್ರಲ್ಲಿ ನಮ್ಮ ಬಹುವಾರ್ಷಿಕ ಗಿಡಗಳನ್ನು ಬೆಳೆದು ಹಾಗೇನೆ ಅದ್ರ ಜೊತೆಗೆ ತರಕಾರಿ ಸೊಪ್ಪುಗಳನ್ನ ಬೆಳೆದು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಕೈ ಎಟುಕುವ ಹಾಗೆ ಎಲ್ಲಾ ತರಹದ ಹಣ್ಣು ಸೊಪ್ಪು ತರಕಾರಿಗಳು ನಮಗೆ ಸಿಗ್ತವೆ ಸರ್. ಅದೇ ತರ ಈಗ ನಮ್ಗೆ ವರ್ಷದಾದ್ಯಂತ ಈಗ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಹಣ್ಣುಗಳು ಕೂಡ ಈಗ ನಮ್ಗೆ ಲಭ್ಯ ಇರ್ತವೆ, ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಮತ್ತೆ ಎಲ್ಲೋ ಹೋಗಿದ್ರೆ ಅದು ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹಣ್ಣುಗಳನ್ನ ಬೆಳೀತಾ ಇರ್ತಾರೆ. ಆ ಸಮಯಕ್ಕೆ ತಕ್ಕಾಗಿ ಆ ಪ್ರತಿ ತಿಂಗಳಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೋ ಅದನ್ನ ಸೇವಿಸ್ತಾ ಹೋದ್ರೆ ಅದು ಕೂಡ ನೀವು ಸಮತೋಲನ ಆಗಿ ನೀವು ಹಣ್ಣನ್ನ ಸೇವಿಸಿದಾಗೆ ಆಗುತ್ತೆ. ಈಗ ಪಪ್ಪಾಯ ಎಲ್ಲಾ ಸಮಯದಲ್ಲೂ ಬರಲ್ಲ, ಅಥವಾ ಈಗ ಸೀತಾಫಲ, ಹನುಮಾನ್ ಫಲ್, ರಾಮ್ಫಲ್, ಲಕ್ಷ್ಮಣ್ ಫಲ್ ಇವು ಕೂಡ ಯಾವಾಗೂ ಸಿಗಲ್ಲ. ಯಾವಾಗೂ ಸಿಗುತ್ತದೆ ಅವಾಗ ಸಿಕ್ಕಿದಾಗ ನೀವು ಅದನ್ನ ಸ್ವೀಕಾರ ಮಾಡಲೇಬೇಕು. ಈಗ ಮಾವಿನ ಹಣ್ಣು ಕೂಡ ಅದೇನು ಒಂದು 6 ತಿಂಗಳಲ್ಲಿ ಬಂದು ಹೋಗ್ಬಿಡ್ತದೆ, ಆದ್ರೆ ಕೆಲವೊಂದು ಪ್ರದೇಶದಲ್ಲಿ ವರ್ಷದಾದ್ಯಂತ ಸಿಗುತ್ತೆ. ಈಗ ಅದು ಎಲ್ಲ ಕಡೆ ಸಿಗಲ್ಲ. ಈ ಬೆಂಗಳೂರು ಅಂತ ಪ್ರದೇಶದಲ್ಲಿ ಪ್ರತಿಯೊಂದು ಹಣ್ಣುಗಳು ಸಾಮಾನ್ಯವಾಗಿ ವರ್ಷದಲ್ಲಿ 10 ತಿಂಗಳು ಸಿಕ್ಕೇ ಸಿಗುತ್ತೆ, ಆದ್ರೆ ಎಲ್ಲ ಪ್ರದೇಶದಲ್ಲಿ ಸಿಗಲ್ಲ. ಈಗ ಬಿಜಾಪುರದಲ್ಲಿ ಇರ್ಬೋದು, ಬಿಜಾಪುರದಲ್ಲಿ ಬೋರೆ ಹಣ್ಣು ಮತ್ತೆ ಪೇರಲೆ ಹಣ್ಣು ಯಥೇಚ್ಛವಾಗಿ ಸಿಗುತ್ತೆ, ದ್ರಾಕ್ಷಿ ಯಥೇಚ್ಛವಾಗಿ ಸಿಗುತ್ತೆ, ಅಲ್ಲಿನವರು ಅದನ್ನ ಸ್ವೀಕಾರ ಮಾಡ್ತಾರೆ. ಮತ್ತೆ ಇನ್ನೊಂದೇನಾಗ್ತಿದೆ ಅಂದ್ರೆ ಸರ್, ಹಣ್ಣುಗಳು ಸಿಕ್ತಿದ್ರು ಸಹ ಅದರಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ಮಾಹಿತಿ ಇಲ್ಲ ಸರ್, ಅದಕ್ಕೋಸ್ಕರ ಎಷ್ಟೊಂದು ಜನ ನಿರ್ಲಕ್ಷ್ಯ. ಚಿಕ್ಕಮಗಳೂರಿಗೂ, ಮೂಡಿಗೆರೆ, ಮೈಸೂರು ಈ ಕಡೆ ಎಲ್ಲ ಈಗ ನಿಂಬುಗೆ ಸಂಬಂಧಪಟ್ಟಂತ ತಳಿಗಳು ಬಹಳ ಸಿಗ್ತವೆ. ಅಂದ್ರೆ ಮೂಸಂಬೆ ಹಣ್ಣು, ಆಮೇಲೆ ಒರೆಂಜ್ ಅಂತೇವಲ್ಲ ಕಿತ್ತಳೆ ಹಣ್ಣು, ಈ ತರ ಎಲ್ಲ ಈಗ ಧಾರವಾಡ ಕಡೆ ಮತ್ತೆ ಈಗ ಅಲ್ಲೆಲ್ಲ ಚಿಕ್ಕು ಹಣ್ಣು ಜಾಸ್ತಿ ಬರುತ್ತೆ. ಆಮೇಲೆ ಅಲ್ಲಿ ಈಗ ಬಳ್ಳಾರಿ ಆ ಕಡೆ ಉತ್ತರ ಕಲ್ಯಾಣ ಕರ್ನಾಟಕದ ಕಡೆ ಕರ್ಬೂಜ ಜಾಸ್ತಿ ಬರುತ್ತೆ, ಮತ್ತೆ ಕಲ್ಲಂಗಡಿ ಜಾಸ್ತಿ ಬರ್ತದೆ, ಅಲ್ಲಿ ಅಲ್ಲಿನವರು ಅಲ್ಲಿನ ಸ್ವೀಕಾರ ಮಾಡ್ಬೇಕಂತ. ಹೌದು ಸರ್, ಹೌದಲ್ಲ. ಈ ತರ ಮಾಡ್ಕೊಂತ ಹೋದ್ರೆ ಅವರಿಗೆ ಈಗ ಸಮತೋಲನ ಆಹಾರ ಕೂಡ ಪಡ್ಕೊಂಡಂಗೆ ಆಗುತ್ತೆ, ಆರೋಗ್ಯ ಕೂಡ ಸುಸ್ಥಿರವಾಗಿ ಇಟ್ಕೊಂಡಂಗೆ ಆಗುತ್ತೆ. ಡಾಕ್ಟರ್ ಸೌಮ್ಯ ಅವರೇ, ಈಗ ತರಕಾರಿ ಮತ್ತು ಹಣ್ಣುಗಳಲ್ಲಿ ಇರುವಂತಹ ಪ್ರಮುಖ ಪೋಷಕಾಂಶಗಳು ಮತ್ತು ಅವುಗಳ ಪ್ರಯೋಜನ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ. ಹಾ ಸರ್, ನಾನು ಹೇಳ್ದಂಗೆ ಸಮತೋಲನ ಆಹಾರ ಅಂತ ಬಂದಾಗ ಎಲ್ಲಾ ತರಹದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಆಹಾರದ ಮೂಲಕ ಹೋಗ್ಬೇಕಾಗುತ್ತೆ ಅಂತ ಹೇಳಿದೆ. ಒಂದೇದಾಗಿ ಶರ್ಕರೆ ಪಿಷ್ಟ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ವಿ, ಅದು ಶಕ್ತಿ ಕೊಡುವಂತಹದ್ದು. ಈಗ ಹಣ್ಣು ಮತ್ತು ತರಕಾರಿಗಳಲ್ಲಿ ಬಂದ್ರೆ ಮೊದಲನೇದಾಗಿ ಹಸಿರು ಬಟಾಣಿ, ಆಲೂಗಡ್ಡೆ, ಸಿಹಿ ಗೆಣಸು ಆಗಿರ್ಬೋದು, ಪಪ್ಪಾಯಿ ಮತ್ತು ಬಾಳೆಹಣ್ಣು, ಇದರಲ್ಲೆಲ್ಲ ಶಕ್ತಿ ಕೊಡುವಂತದ್ದು ಅಂಶ ತುಂಬಾ ಹೆಚ್ಚಳವಾಗಿರೋದ್ರಿಂದ ಇದು ನಮ್ಗೆ ಸುಮಾರು ಪ್ರಯೋಜನಗಳಿಂದ ಆಗುತ್ತೆ. ಏನಂದ್ರೆ ಪಚನ ಶಕ್ತಿ ಆಗಿರ್ಬೋದು, ಮಲವಿಸರ್ಜನೆ, ಶರೀರದ ಅಂಗತಾಪ ಅಂದ್ರೆ ಬಾಡಿಯಲ್ಲಿ ಇರುವಂತಹ ಹೀಟ್ ಅನ್ನು ಕಡಿಮೆ ಮಾಡದಂತಾಗಿರ್ಬೋದು, ಮತ್ತು ದೈನಂದಿನ ಚಟುವಟಿಕೆಗೆ ಇದು ತುಂಬಾ ಸಹಾಯಕವಾಗುತ್ತೆ ಸರ್. ಅದೇ ರೀತಿ ಜೀವಸತ್ವ ಎ, ಜೀವಸತ್ವ ಎ ಕೊರತೆಯಿಂದ ನಾನು ಏನಾಗುತ್ತೆ ಅಂತ ಹೇಳಿದೆ, ಇರುಳುಗುರುಡು ಅಂದ್ರೆ ರಾತ್ರಿ ಹೊತ್ತು ಕಣ್ ಕಾಣದೆ ಇರುವಂತದ್ದು, ದೂರದೃಷ್ಟಿ ಕಾಣದೆ ಇರುವಂತದ್ದು, ಹತ್ತಿರ ದೃಷ್ಟಿ ಕಾಣದೆ ಇರುವಂತದ್ದು, ಇದು ಇವಾಗ ಸುಮಾರು ಮಕ್ಕಳಿಗೆಲ್ಲಾನು ಇದು ತುಂಬಾ ಅದು ನಮ್ಗೆ ಗೊತ್ತಾಗದೇ ಇದ್ದಂತಹ ಅಶಕ್ತತೆ. ಹೌದು ಹೌದು ಸರ್, ಕಣ್ಣಿನ ಅಶಕ್ತತೆ ನಾವ್ ಗಮನಿಸೋದಿಲ್ಲ. ಶಾರೀರಿಕ ಅಶಕ್ತತೆ ಅಂದ್ರೆ ಕಾಲು ನಡಿಲಿಕ್ಕೆ ಆಗ್ಬಾರ್ದು, ಮತ್ತೆ ಕೈ ಎತ್ತಲಿಕ್ಕೆ ಆಗ್ಬಾರ್ದು, ಇದನ್ನ ಮಾತ್ರ ಅಶಕ್ತತೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತೇವೆ. ದೊಡ್ಡ ಅಶಕ್ತತೆ ಇರೋದೇ ನಮ್ ಮುಖ್ಯ ಪ್ರಾಣಾಂಗ ಅಂದ್ರೆ ನಮ್ಮ ದೇಹದಲ್ಲಿ ಕಣ್ಣು. ಕಣ್ಣು ಇಲ್ಲ ಅಂದ್ರೆ ನಾವು 90% ನಾವು ವೇಸ್ಟೆ. ಹೌದು ಸರ್, ಉಪಯೋಗ ಇಲ್ದಿದ್ದಾಗೆ ಅವಾಗಿನ ಕಾಲದಲ್ಲೆಲ್ಲ ತುಂಬಾ ವಯಸ್ಸಾದ್ಮೇಲೆ ಕಣ್ಣು ಕಾಣಿಸ್ತಾ ಇರೋಂತದ್ದಾಗ್ತಿತ್ತು, ಆದ್ರೆ ಇವಾಗ ಒಂದು 5 ವರ್ಷದ ಮಕ್ಕಳಲ್ಲೇನೆ ಇವಾಗ ಎಲ್ಲಾರು ಕಣ್ ದೂರದ್ದು ಕಾಣಿಸ್ತಾ ಇರೋದು, ಹತ್ತಿರದ್ದು ಕಾಣಿಸ್ತಾ ಇರೋಂತ ತೊಂದರೆಗಳು ಜಾಸ್ತಿ ಆಗ್ತವೆ. ಮಾಡಂತ ಚಟುವಟಿಕೆಗಳು ಕೂಡ ಇದೊಂದು ಸ್ವಲ್ಪ ಕಾರಣ ಆಗುತ್ತೆ. ಆದ್ರೆ ಏನು ಮಾಡಕ್ಕಾಗಲ್ಲ, ಈಗ ಪರಿಸ್ಥಿತಿಗೆ ತಕ್ಕಾಗಿ ನಾವು ಕಣ್ಣನ್ನ ಬಳಕೆನ ಜಾಸ್ತಿ ಮಾಡ್ತಾ ಇದ್ದೇವೆ. ಕೈ ಕಾಲು ಇದು ಉಪಯೋಗ ಕಡಿಮೆ ಆಗ್ಬಿಟ್ಟಿದೆ, ಕಣ್ಣಿನ ಉಪಯೋಗ ಜಾಸ್ತಿ, ಎಲ್ಲರೂ ಮಾಡಬೇಕಾಗಿದೆ, ಒತ್ತಡ ಜೀವನ ಬದುಕ್ತಾ ಇದ್ದಾವೆ. ಹಿಂಗಾಗಿ ಇದನ್ನು ಕೂಡ ಎದುರಿಸಬೇಕಾಗಿದೆ ಸರ್. ಅದಕ್ಕೋಸ್ಕರ ನಾವು ಏನ್ ಮಾಡ್ತೀವಿ, ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ತೀವಿ ಆತರ ತೊಂದರೆಗಳು ಕಾಣಿಸ್ದಾಗ. ಆದ್ರೆ ನಾವೇನೆ ಅದನ್ನ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾವು ಅದನ್ನ ಗಮನಿಸಿ ನೋಡಿದಾಗ ಏನಾಗುತ್ತೆ, ಅಲ್ಲಿ ಪೋಷಕಾಂಶಗಳ ಕೊರತೆ ಇದ್ದೇ ಇರುತ್ತೆ ಸರ್. ಈಗ ಪೋಷಕಾಂಶಗಳು ಜೀವಸತ್ವ ಎ ಯಾವ್ದ್ಯಾವ್ದು ಮತ್ತು ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಯಥೇಚ್ಛವಾಗಿ ಇರುವಂತದ್ದು ಸರ್, ಸೊಪ್ಪುಗಳಲ್ಲಿನೂ ಸಹ ಜಾಸ್ತಿ ಇರುತ್ತೆ. ಒಂದೊಂದು ಬಸಳೆ ಸೊಪ್ಪು, ಪಾಲಕ್ ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್. ಕ್ಯಾರೆಟ್ ಅಲ್ಲಿ ವಿಟಮಿನ್ ಎ, ಜೀವಸತ್ವ ಎ ತುಂಬಾ ಹೆಚ್ಚಿಗೆ ಇರುತ್ತೆ. ಹಾಗೆ ನುಗ್ಗೆ ಸೊಪ್ಪಲ್ಲೂ ಸಹ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಪಪ್ಪಾಯ, ನೆಲ್ಲಿಕಾಯಿ, ಮಾವು, ಹಲಸು ಈ ಎಷ್ಟರಲ್ಲೂ ಜೀವಸತ್ವ ಎ ಹೆಚ್ಚಿಗೆ ಇರೋದ್ರಿಂದ ಯಾರಿಗೆ ನಿಂಬು ಕೂಡ ಹಾ ಸರ್ ಹೆಚ್ಚಿಗೆ ಇರೋದ್ರಿಂದ ಏನಾಗುತ್ತೆ ಯಾರಿಗಾದ್ರೂ ಕಣ್ಣಿನ ಸಮಸ್ಯೆ ಇದ್ದಾಗ ಈ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನೋದು ತುಂಬಾ ಒಳ್ಳೇದು. ಅದೇ ರೀತಿ ದೈನಂದಿನ ದಿನಗಳಲ್ಲಿ ತಿಂದ್ರೆ ಅದು ಏನೇ ತೊಂದರೆಗಳಿದ್ರು ಕಡಿಮೆ ಆಗ್ತಾ ಬರುತ್ತೆ. ಹೆಂಗ್ ತಿನ್ಬೇಕು ಈಗ ಹಸಿ ಗಜ್ಜರಿನೇ ತಿನ್ಬೇಕಾ ಅಥವಾ ಏನು ನಾವು ಅನ್ನದ ಜೊತೆಗೆ ಅದನ್ನು ಬೇಯಿಸ್ಕೊಂಡು ತಿನ್ಬೇಕಾ ಅಥವಾ ಸಾಂಬಾರ್ ಜೊತೆಗೆ ಬೇಯಿಸ್ಕೊಂಡು ತಿಂದ್ರೆ ಒಳ್ಳೇದಾ? ಹಾ ಸರಿ, ಕ್ಯಾರೆಟ್ ಅಂತ ಬಂದ್ರೆ ಹಸಿ ಕ್ಯಾರೆಟ್ ಅದನ್ನ ತೊಳೆದು ಇದ್ ಮಾಡ್ಕೊಂಡು ತಿನ್ನೋದು ಒಳ್ಳೇದು ಸರ್. ಈಗ ನಾವು ಪ್ರಮಾಣ ಅಂತೀರಿ? ಹಾ ಹೌದು ಸರ್, ಯಾಕಂದ್ರೆ ನಾರಿನಾಂಶ ಅದ್ರಲ್ಲಿ ಇರೋದ್ರಿಂದ ನಮಗೆ ಪೂರ್ಣ ಪ್ರಮಾಣವಾಗಿ ನಾರಿನಾಂಶ ಸಿಗುತ್ತೆ ಸರ್ ಹಸಿ ತರಕಾರಿ ತಿನ್ನೋದ್ರಿಂದ. ಅದನ್ನೇ ಇವಾಗ ನಾವು ಬೇಯಿಸಿ ತಿಂದಾಗ ಏನಾಗುತ್ತೆ ಕೆಲವು ಪೋಷಕಾಂಶಗಳು ಕಡಿಮೆ ಆಗ್ತವೆ ಸರ್. ಹಾಗಾಗಿ ಕ್ಯಾರೆಟ್, ಸೌತೆಕಾಯಿ ಮತ್ತೆ ಇವನ್ನ ನಾವು ಹಸಿಯಾಗಿ ತಿನ್ನೋದು ಒಳ್ಳೇದು ಸರ್. ಅದೇ ರೀತಿ ಜೀವಸತ್ವ ಸಿ ಅಂತ ಹೇಳ್ತೀವಿ ಸರ್, ಜೀವಸತ್ವ ಸಿ ಕೊರತೆ ಆದಾಗ ಏನಾಗ್ತಿದೆ ಅಂದ್ರೆ ಮೂಳೆಗಳ ನೋವು ಬರುವಂತದ್ದು, ರಕ್ತಸ್ರಾವ ಆಗುವಂತದ್ದು, ಹಾಗೆ ಹಲ್ಲುಗಳಿಂದ ರಕ್ತಸ್ರಾವ ಆಗುವಂತದ್ದು, ಮೈಕೈ ನೋವು ಬರುವಂತದ್ದು, ಮಂಡಿ ನೋವು ಬರುವಂತದ್ದು ಇದೆಲ್ಲ ಕಾರಣ ಆಗುತ್ತೆ ಸರ್. ಈಗ ಜೀವಸತ್ವ ಸಿ ಹೆಚ್ಚಳವಾಗಿರುವಂತಹ ತರಕಾರಿಗಳು ಅಂತ ಬಂದ್ರೆ ಎಲೆಕೋಸು, ಮೂಲಂಗಿ, ಹೂಕೋಸು ಮತ್ತೆ ಸೌತೆಕಾಯಿ, ಹಾಗಲಕಾಯಿ, ಹಸಿಮೆಣಸು ಇದರಲ್ಲಿ ಯಥೇಚ್ಛವಾಗಿರುತ್ತೆ. ಹಣ್ಣು ಅಂತ ಬಂದ್ರೆ ವಿಟಮಿನ್ ಸಿ, ಈಗ ಸಿಟ್ರಿಕ್ ಆಮ್ಲ ಹೆಚ್ಚಿಗೆ ಇರುವಂತದ್ದು, ಹುಳಿ ಪದಾರ್ಥ ಇರುವಂತಹ ಹಣ್ಣುಗಳಲ್ಲಿ ಹೆಚ್ಚಿಗೆ ವಿಟಮಿನ್ ಸಿ ಇರುತ್ತೆ ಸರ್. ಏನು ನಡೆದಾಡಬೇಕಾದ್ರೆ ಕಾಲಲ್ಲಿ ನೋವು ಬಂತು ಅಥವಾ ಕೈಯಲ್ಲಿ ನೋವು ಬಂತು, ಸಂದು ನೋವು ಬಂತು, ಇದಕ್ಕೆ ಮುಖ್ಯವಾಗಿ ಏನು ತಗೊಂಡ್ರೆ ಒಳ್ಳೇದು? ಅದೇ ಸರ್, ನಾನು ಹೇಳ್ದಂಗೆ ಜೀವಸತ್ವ ಸಿ ಇರುವಂತದ್ದು ಹಣ್ಣು ಮತ್ತು ತರಕಾರಿಗಳನ್ನ ತಿನ್ಬೇಕಾಗುತ್ತೆ ಸರ್. ನಿಂಬೆ, ಕಿತ್ತಲೆ ಹಣ್ಣು, ಮೋಸಂಬೆ ಹಣ್ಣು ಮತ್ತೆ ಹುಣ್ಸೆ, ಪಪ್ಪಾಯ, ಮಾವು ಈ ಇದ್ರಲ್ಲೆಲ್ಲ ಹುಣ್ಸೆಹಣ್ಣನ್ನು ಕೂಡ ನಾವು ಸಿಂಚನ ಮಾಡಬೇಕು. ಹೌದು ಹೌದು ಸರ್, ಅದಕ್ಕೋಸ್ಕರ ಇವಾಗ ಅಡಿಗೆಯಲ್ಲಿ ನಾವೇನ್ ಹೇಳ್ತೀವಿ ಹುಣ್ಸೆ ಹುಳಿ ಅಂತೂ ಹಾಕ್ತಿವಿ, ಅಥವಾ ಈಗ ಯಾವ್ದೇ ಒಂದು ಆಹಾರ ತಿನ್ಬೇಕಾದ್ರೆ ನಿಂಬೆ ಹಣ್ಣು ಹುಳಿ ಇಟ್ಕೊಂಡು ತಿಂತೀವಿ, ಉಪ್ಪಿನಕಾಯಿ ಇಟ್ಕೊಂಡಿರ್ತವೆ, ಮಾವಿನಕಾಯಿ. ಮಾವಿನಕಾಯಿ ಸೀಸನ್ ಆ ಸಮಯದಲ್ಲಿ ಹೋಗಿರ್ಬೋದು, ಆದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಡಬ್ಬಿ ಇರ್ತದೆ. ಆದ್ರೆ ಉಪ್ಪಿನಕಾಯಿ ತಿನ್ನೋದ್ರಿಂದ ನಾನು ಕಡಿಮೆ ಆಗುತ್ತೆ ಅಂತ ಹೇಳಲ್ಲ ಸರ್, ಯಾಕಂದ್ರೆ ಅದು ನಾವು ಸಂಸ್ಕರಣೆ ಮಾಡಿರುವಂತಹ ಆಹಾರ ಆಗಿರುತ್ತೆ, ಪೋಷಕಾಂಶಗಳು ನಷ್ಟ ಆಗಿರುತ್ತೆ. ಹೌದು ಸರ್. ಆಯ್ತು. ಹಾಗೆ ಅದೇ ರೀತಿ ಕಬ್ಬಿಣಾಂಶ ಇರುವಂತಹ ಆಹಾರ, ಯಾಕಂದ್ರೆ ಈಗ ನೋಡೋದಾದ್ರೆ ನಾವು ಮಕ್ಕಳಲ್ಲಿ, ಗರ್ಭಿಣಿಯರಲ್ಲಿ ಮತ್ತು ಹಾಲುಣಿಸುವ ಮಕ್ಕಳಲ್ಲಿ, ವೃದ್ಧರಲ್ಲಿ ರಕ್ತಹೀನತೆ ಹೆಚ್ಚಾಗ್ತಿದೆ ಸರ್. ರಕ್ತಹೀನತೆ ಹೆಚ್ಚಾಗೋದ್ರಿಂದ ದೇಹದಲ್ಲಿ ರಕ್ತ ಕಡಿಮೆ ಆಗಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗಿ ಅವರಲ್ಲಿ ಏನ್ ಕಾಣಿಸ್ತಿದೆ, ತುಂಬಾ ಸುಸ್ತಾಗುವಂಥದ್ದು ಮತ್ತೆ ದೇಹದ ಅನೇಮಿಯಾ ಬರುವಂತದ್ದು ಆಗ್ತಿದೆ. ಅದಕ್ಕೋಸ್ಕರ ನಾವು ಕಬ್ಬಿಣಾಂಶ ಯುಕ್ತ ಆಹಾರನ ಪ್ರತಿದಿನ ಸೇವನೆ ಮಾಡಬೇಕು. ಹೇಳ್ಬಿಡಿ ಯಾವ್ಯಾವ ಸೊಪ್ಪು ತಿನ್ಬೇಕು? ಹಾ ಸರ್, ಇದಕ್ಕೆ ಪಾಲಕ್ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಮತ್ತೆ ಹಸಿರು ಅಲಸಂದಿ, ಮೂಲಂಗಿ, ಮತ್ತೆ ಚೌಳೆಕಾಯಿ, ಮೆಂತ್ಯ ಸೊಪ್ಪು, ಹಾಗೆ ಬಾದಾಮಿ, ನುಗ್ಗೆ, ಖರ್ಜೂರ ಇದರಲ್ಲೆಲ್ಲ ಕಬ್ಬಿಣ ಅಂಶ ಹೆಚ್ಚಳವಾಗಿರುತ್ತೆ ಸರ್. ಈಗ ಈ ಪೌಷ್ಟಿಕ ಕೈತೋಟದ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಇದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೂಡ ಮೇಲೆ ಟೆರೆಸ್ ನಲ್ಲಿ ಒಂದು ತಮ್ಮದೇ ಆದ ಕೈತೋಟವನ್ನ ಬೆಳೆಸ್ಕೋಬಹುದು. ಬೆಂಗಳೂರು ಅಂತ ದೊಡ್ಡ ಮಹಾನಗರದಲ್ಲಿ ಸುಮಾರು 100 ಕಿಲೋಮೀಟರ್ ಸುತ್ತಮುತ್ತನೂ ಕೂಡ ಎಲ್ಲ ಈ ಒಂದು ಕೈತೋಟ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅವರು ತಮ್ಮ ತಮ್ಮ ಬಿಲ್ಡಿಂಗ್ ಅಲ್ಲಿ ಅಥವಾ ಸಣ್ಣ ಪುಟ್ಟ ಜಾಗದಲ್ಲಿ ಬೆಳೆಸ್ಕೊಡ್ಬಹುದು. ಹೌದಲ್ಲ? ಹೌದು ಹೌದು ಸರ್. ನಾನು ಇಷ್ಟೊತ್ತು ಹೇಳ್ದಂಗೆನೆ ಮತ್ತೆ ನೀವು ಹೇಳಿದ್ರಿ ಅವರವರ ಜಾಗದಲ್ಲಿ ಎಲ್ಲಾ ತರದ ಹಣ್ಣುಗಳು ಸಿಗ್ತವೆ ಅಂತ ಹೇಳಿ, ಆದ್ರೆ ಅದರಲ್ಲಿರೋ ಪೋಷಕಾಂಶಗಳ ಬಗ್ಗೆನೂ ಮಾಹಿತಿ ಇಲ್ಲ. ಅದ್ರ ಪೋಷಕಾಂಶಗಳ ಮಾಹಿತಿ ತಿಳ್ಕೊಂಡು ನಮಗೆ ಎಲ್ಲೂ ಸಿಗದೇ ಇರುವಂತಹ ಕಾರಣ ಮತ್ತು ಮಾರುಕಟ್ಟೆಯ ದೂರ ಇರೋದ್ರಿಂದ ಕಾರಣ ಮತ್ತೆ ಶೇಖರಣೆ ಮಾಡೋಕೆ ಆಗದೆ ಇರುವಂತಹ ಕಾರಣದಿಂದ ನಾವು ಪೌಷ್ಟಿಕ ಕೈತೋಟ ಮಾಡಿಕೊಂಡ್ರೆ ನಮಗೆ ಎಲ್ಲಾ ತರಹದ ಪೋಷಕಾಂಶಗಳು ನಮ್ಮ ಕಣ್ಮುಂದೆನೆ, ನಮ್ಮ ನಾವು ಬೆಳೆದಿರೋ ಅಂತ ತಾಜಾ ಆಗೇನೆ ಸಿಗುವಂತದ್ದು. ಹಾಗೆ ಹೌದು ಸರ್, ಮತ್ತೆ ಅದು ಕೂಡ ನಿಮ್ದು ಈ ತುಟ್ಟಿ ಕಾಲದಲ್ಲಿ ನೀವು ದುಡ್ಡು ಕೂಡ ಉಳಿಸ್ಕೋಬಹುದು. ಹೌದೌದು ಸರ್. ಇನ್ನೊಂದು ಹೇಳಕ್ ಹೋದ್ರೆ ಮಾರುಕಟ್ಟೆಯಲ್ಲಿ ಇವಾಗ ಸಿಗುವಂತಹ ಹಣ್ಣು ತರಕಾರಿಗಳಿಗೆ ರಾಸಾಯನಿಕ ಪೆಸ್ಟಿಸೈಡ್ ಸ್ಪ್ರೇ ತುಂಬಾ ಹೆಚ್ಚು. ಹೂಕೋಸು ಅಂತ ಹೇಳಿದ್ರಿ, ಅದು ತುಂಬಾ ಈಗ ಜನ ಅದನ್ನ ಹೂಕೋಸು ಅಂದ ತಕ್ಷಣ ಬೇಡ ಅಂತಾರೆ. ಈಗ ಬಹಳ ಜನ ಈಗ ಏನು ಗೋಬಿ ಮಂಚೂರಿ ತಿನ್ನೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಕಾರಣ ಯಾಕಂದ್ರೆ ಆ ಗೋಬಿ ಗಿಡ ನೋಡಿ, ಅದು ಕೋಸ್ ನೋಡಿ, ಏ ಬೇಡ ಇದು ಅಂತ ಹೇಳಿ ಎಷ್ಟೊಂದು ನೀವು ತೊಳೆದ್ರು, ಉಪ್ಪಾಕಿ ತೊಳೆದ್ರು, ಬಿಸಿ ನೀರು ತೊಳೆದ್ರು, ಅದು ಹೋಗಲ್ಲ, ಅದು 30% ಅಲ್ಲಿ ಉಳ್ಕೊಂಡ್ಬಿಡ್ತದೆ. ಹಾಗಾಗಿ ನಮ್ಮ ಪೌಷ್ಟಿಕ ಕೈತೋಟ ಅಂದ್ರೆ ಬಂದ್ರೆ ನಮ್ಮ ಮನೆ ಮುಂದೆ ಜಾಗ ಇದ್ರೆ ಸುತ್ತಮುತ್ತಲಿನ ಜಾಗದಲ್ಲಿ ಅಥವಾ ಮನೆ ಮುಂದೆ ಜಾಗ ಇಲ್ಲ ಅಂದ್ರೆ ತೋಟದಲ್ಲಾಗಿರ್ಬೋದು ಅಥವಾ ಅಲ್ಲೂ ಜಾಗ ಇಲ್ಲ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮೇಲೆ ಅಂದ್ರೆ ತಾರಸಿ ಟೆರೆಸ್ ಮೇಲೂ ಸಹ ನಾವು ಈ ಒಂದು ಕೈತೋಟನ ಬೆಳೆಸ್ಕೋಬಹುದು ಸರ್. ಆಯ್ತು, ಈಗ ಪೌಷ್ಟಿಕ ಕೈತೋಟದಿಂದ ಏನ್ ಪ್ರಯೋಜನ ಅನ್ನೋದು ಕೂಡ ಸ್ವಲ್ಪ ಹೇಳಿ. ಹಾ ಸರ್, ಇದನ್ನ ಯಾಕಂದ್ರೆ ಒಂದೇದಾಗಿ ನಮ್ಗೆ ತಾಜಾ ಹಣ್ಣು ತರಕಾರಿಗಳು ಕೈ ಎಟುಕುವ ರೀತಿಯಲ್ಲಿ ನಮ್ಗೆ ಸಿಗ್ತವೆ, ಮಾರುಕಟ್ಟೆಗೆ ಹೋಗುವಂತಹ ಅವಶ್ಯಕತೆ ಬರೋದಿಲ್ಲ. ಒಂದು ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಅಷ್ಟೇ ಬಳಕೆ ಮಾಡ್ಕೋಬಹುದು, ಉಳಿದಿದ್ದನ್ನಲ್ಲೇ ಇಡಬಹುದು, ಮತ್ತೆ ಇನ್ನೊಂದ್ ದಿನಕ್ಕೆ ಬರ್ತದೆ. ಮತ್ತೆ ಅವರ ಇಷ್ಟಾನುಸಾರ ಅವ್ರಿಗೆ ಯಾವ್ದು ತರಕಾರಿ ಹಣ್ಣುಗಳು ಬೇಕೋ ಅದನ್ನ ಬೆಳೆಸ್ಕೋಬಹುದು. ಹಾಗೇನೆ ಮತ್ತೆ ಇದರಿಂದ ಆಹಾರ ಭದ್ರತೆ ಹಾಗೂ ಆರೋಗ್ಯ ಭದ್ರತೆ ಮತ್ತು ಆರ್ಥಿಕ ಭದ್ರತೆನೂ ಸಹ ನಾವು ಕಂಡುಕೋಬಹುದು ಸರ್. ಅದೇ ರೀತಿ ಇವಾಗ ನಾವು ಮಾರುಕಟ್ಟೆಯಿಂದ ತಗೊಂಡ್ಬಂದಿರುವಂತಹ ಹಣ್ಣು ತರಕಾರಿಗಳಲ್ಲಿ ಪೋಷಕಾಂಶಗಳು ಎಷ್ಟಿರ್ತವೆ ಅಂತ ನಾವು ಅದನ್ನ ಗೊತ್ತಾಗಲ್ಲ. ಆದ್ರೆ ನಾವು ತಾಜಾವಾಗಿ ಅಲ್ಲೇ ಬೆಳೆದಿರೋದನ್ನ ಅಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ನೋದ್ರಿಂದ ಸಹಜ ಕೃಷಿ ಮೂಲಕ ಸಾವಯವ ಕೃಷಿ ಮೂಲಕ ನಾವು ಯಾವುದೇ ರೀತಿಯ ರಾಸಾಯನಿಕ ಬೆಳೆಸ್ತೀರಿ, ವರ್ಷ ಮಕ್ಕಳ ಸಾಕದಂಗೆ ಅದನ್ನು ಕೂಡ ಸಾಕೊಂಡು ಬರ್ತೀರಿ. ಆಯ್ತು, ಈಗ ಇದ್ರ ಬಗ್ಗೆ ನೀವು ಕೈತೋಟದ ಬಗ್ಗೆ ಬಹಳ ಮಾಹಿತಿ ಕೊಟ್ಬಿಟ್ರಿ. ಈ ಕೆಲವು ಜನಕ್ಕೆ ಏ ನಾವು ಮನೆಯಲ್ಲಿ ಇಂಥ ಒಂದು ಪೌಷ್ಟಿಕಾಂಶ ಉಳ್ಳ ಕೈತೋಟನ ಬೆಳೆಸ್ಕೋಬಹುದಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ತಮ್ಮ ಮನೇಲಿ ಪೌಷ್ಟಿಕ ಕೈತೋಟದ ಬಗ್ಗೆ ಅದಕ್ಕೂ ಒಂದ್ ಸ್ವಲ್ಪ ಹೇಳ್ಬಿಡಿ. ಹಾ ಸರ್, ಖಂಡಿತವಾಗ್ಲು ಮೊದಲೇದಾಗಿ ನಾವು ಜಾಗನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಸರ್. ಇವಾಗ ಒಂದು ಮನೇಲಿ 4-5 ಜನ ಇದಾರೆ ಅಂತಂದ್ರೆ ಅವರು ಮನೆ ಮುಂದೆ ಅಥವಾ ಎಲ್ಲರೂ ಸುತ್ತಮುತ್ತಲಿನ ಜಾಗದಲ್ಲಿ ಒಂದು 25 ಉದ್ದ 5 ಅಗಲದಷ್ಟು ನಾವು ಅದನ್ನ ಮಡಿಗಳನ್ನ ಮಾಡ್ಕೋಬೇಕಾಗುತ್ತೆ ಸರ್. ಒಂದು 200-400 ವಿಸ್ತರಣೆಯಲ್ಲಿ ನಾವು ಜಾಗ ತಗೊಂಡು ಅದನ್ನ ಪಟಗಳು ಅಥವಾ ಮಡಿಗಳು ಅಂತ ಹೇಳ್ತೀವಿ, ಮಡಿಗಳನ್ನ ಮಾಡ್ಕೊಂಡು ಮೊದಲನೇದಾಗಿ ಬಹುವಾರ್ಷಿಕ ಬೆಳೆಗಳು ಅಂದ್ರೆ ಪಪ್ಪಾಯಿ ಆಗಿರ್ಬೋದು, ಮಾವು, ನಿಂಬೆ ಮತ್ತೆ ಚಕ್ರಮುನಿ ಇವೆಲ್ಲ ಮಲ್ಟಿ ವಿಟಮಿನ್ಸ್ ಅಂತಂದ್ರೆ ಎಲ್ಲಾ ತರಹದ ಜೀವಸತ್ವಗಳು ಕೊಡುವಂತ ಗಿಡಗಳಂತೀವಿ, ಅದನ್ನ ಮೊದಲು ನಾವು ಬದಿಗಳಲ್ಲಿ ನೆಡಬೇಕಾಗುತ್ತೆ. ಅದಾದ ನಂತರ ಬೇರು ಬಿಡುವ ಗಿಡಗಳನ್ನ ನಾವು ಮಡಿಗಳ ಮೇಲೆ ಪಟಗಳ ಮೇಲೆ ಬಿತ್ತನೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಬಳ್ಳಿಗಳು ಅಂದ್ರೆ ಚಪ್ಪರದಂತೆ ಹರಡೋ ತರ ಇರೋದ್ರಿಂದ ಜಾಗ ಬಿಟ್ಕೊಂಡು ಅದನ್ನ ಬಳ್ಳಿಗಳ ಬೀಜಗಳ ಬಿತ್ತನೆ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ಗೊಬ್ಬರದ ಗುಂಡಿ ಮಾಡ್ಕೋಬೇಕಾಗುತ್ತೆ ಸರ್. ಒಂದು ಯಾವ್ದಾದ್ರು ಒಂದು ಬದಿಯಲ್ಲಿ ನಾವು ಗೊಬ್ಬರದ ಗುಂಡಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸುಲಭವಾಗಿ ನಾವು ನಮ್ಮ ಕೈ ತೋಟಕ್ಕೆ ಗೊಬ್ಬರನ ಸಾವಯವ ಗೊಬ್ಬರನ ನಾವು ಸಿಂಪಡಣೆ ಮಾಡಬಹುದಾಗುತ್ತೆ. ಅದೇ ರೀತಿ ನಾವು ಗೊಬ್ಬರದ ಗುಂಡಿ ಮಾಡ್ಕೊಳ್ಳಕ್ಕೆ ಒಂದು 5 ಅಗಲ ಮತ್ತು ಒಂದು 5 ಆಳದಷ್ಟು ನಾವು ಅದನ್ನ ಗೊಬ್ಬರದ ಗುಂಡಿ ತೋಡ್ಕೊಂಡು ಅದಕ್ಕೆ ಯಾವುದೇ ಅಂತ ಕಸ ಆಗಿರ್ಬೋದು, ಎಲೆ, ಹೂವು ಮತ್ತೆ ತಿಪ್ಪೆ ಗೊಬ್ಬರನ ಮಣ್ಣು ಹಾಕಿದ್ರೆ ಅದು ಏನು ಗೊಬ್ಬರ ತಯಾರಾಗುತ್ತೆ. ಅದೇ ರೀತಿ ನಾವು ಗೊಬ್ಬರನು ಸಾವಯವವಾಗಿ ನಾವು ಅದನ್ನ ಸಿಂಪಡಣೆ ಮಾಡ್ಕೋಬಹುದು. ಈಗ ಒಂದ್ ಗುಂಟೆ, ಅರ್ಧ ಗುಂಟೆ ಈ ಒಂದು ಕೈತೋಟ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಹೇಳಿದ್ರಿ, ಆದ್ರೆ ಬೆಂಗಳೂರು ಅಥವಾ ಈ ತರ ಮಹಾನಗರಗಳಲ್ಲಿ ಈ ಒಂದು ಜಾಗದ ವ್ಯವಸ್ಥೆ ಅಗದಿ ಕಡಿಮೆ ಇರ್ತದೆ, ಆದ್ರೆ ಮನೆ ಟೆರೆಸ್ ಅಲ್ಲಿ ಮಾಡಬಹುದು, ಅಲ್ಲಿ ಹೆಂಗ್ ಮಾಡೋದು ಹೇಳಿ. ಹಾ ಸರ್, ಅದೇ ತರ ನಾವು ಜಾಗ ಇಲ್ಲದೆ ಇರುವಂತ ಸನ್ನಿವೇಶದಲ್ಲಿ ಟೆರೆಸ್ ಅಂದ್ರೆ ತಾರಸಿ ಮೇಲೂ ನಾವು ಮಾಡಬಹುದು. ಯಾವ ರೀತಿಯಾಗಿ ಅಂತಂದ್ರೆ ಒಂದ್ ಯಾವ್ದಾದ್ರು ಬಾಟಲಿಗಳಲ್ಲಾಗಿರ್ಬೋದು ಮತ್ತೆ ಬಾಕ್ಸ್ಗಳಲ್ಲಾಗಿರ್ಬೋದು ಡ್ರಮ್ಗಳಲ್ಲಾಗಿರ್ಬೋದು ನಾವು ಮಣ್ಣಿನ ಕುಂಡಗಳನ್ನ ತಗೊಂಡು ಇಟ್ಕೊಂಡು ಕೆಳಗಡೆ ಬೆಡ್ ಹಾಕ್ಬಿಟ್ಟು ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ನೀವು ಬಳಸ್ಕೋಬಹುದು, ಅಲ್ಲಿ ಬಳಸ್ಕೋಬಹುದು ಸರ್. ಅದು ನೀವು ಒಂದು 100 ಕುಂಡ 50 ಕುಂಡ ಎಷ್ಟು ಬೇಕಾದ್ರೆ ಇಟ್ಕೊಂಡು ಬೇರೆ ಬೇರೆ ಕುಂಡದಲ್ಲಿ ನಿಮ್ಗೆ ಅನುಕೂಲ ಆಗಂತ ನಿಮ್ಗೆ ಬೀಜಗಳನ್ನಲ್ಲಿ ಬೆಳೆಸಿ ಬೆಳೆಸ್ಬೋದು ಸರ್. ಆರಾಮಾಗಿ ಬೆಳೆಸಬಹುದು, ನಮ್ಗೆ ಯಾವ್ದು ರೀತಿ ನಮ್ಗೆ ನಮ್ ಇಷ್ಟ ಅನುಸಾರ ನಮ್ಗೆ ಬೇಕಾಗಿರುವಂತಹ ಹಣ್ಣು ತಂತು ತರಕಾರಿಗಳನ್ನ ನಾವು ಬೆಳೆಸ್ಕೋಬಹುದು. ಬೆಳೆಸಕ್ ಅವಕಾಶ ಇದೆ, ಆದ್ರೆ ನೀವು ತರಕಾರಿ ಅಂತೂ ನೀವು 3-1.5 ತರಕಾರಿ ಬಂದೇ ಬರುತ್ತೆ. ಈಗ ನಿಮ್ಗೆ ಇದು ಬೇಕಪ್ಪ, ಯಾವ್ದು ಮೆಂತೆ ಸೊಪ್ಪು ಬೇಕು ಅಥವಾ ಈಗ ನಿಮ್ಗೆ ಕರಿಬೇವಿನ ಸೊಪ್ಪು ಬೇಕು ಅಥವಾ ಇನ್ನ ಯಾವ್ದು ಯಾವ್ದೇ ಇರ್ಲಿ ಸೊಪ್ಪು, ಅದಂತರೂ ಈಗ ಸೊಪ್ಪುಗಳನ್ನಂತರೂ ಟ್ರೇ ಬರುತ್ತಲ್ಲ ಸರ್, ಟ್ರೇ ಅಲ್ಲೂ ಸಹ ಪ್ರೋ ಟ್ರೇ ಅಂತ ಬರುತ್ತೆ, ಅದರಲ್ಲೂ ಸಹ ಅವರು ಬೆಳ್ಕೊಂಡು ಫ್ರೆಶ್ ಆಗಿ ತಾಜಾ ಆಗಿ ತಿನ್ಬಹುದು. ಆಯ್ತು ಡಾಕ್ಟರ್ ಸೌಮ್ಯ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಪೌಷ್ಟಿಕ ಕೈತೋಟದ ಮಹತ್ವ ಎಷ್ಟಿದೆ, ಇದನ್ನ ಯಾವ ತರ ನಿರ್ವಹಣೆ ಮಾಡಬೇಕು, ಈ ಎಲ್ಲ ಕುರಿತು ನಮ್ಮ ಕೇಳುಗರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಕೆಲವು ರೈತರಿರ್ತಾರೆ, ಕೇಳುಗರು ಇರ್ತಾರೆ, ಡಾಕ್ಟರ್ ಸೌಮ್ಯ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಇದ್ರ ಕುರಿತು ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಲ್ಲ. ಹೌದು ಸರ್, ಖಂಡಿತವಾಗ್ಲು ಹೇಳಿ. 8-0-7-3-5-6-2-8-1-2. ಇನ್ನೊಮ್ಮೆ ಹೇಳಿ. 8-0-7-3-5-6-2-8-1-2. ಡಾಕ್ಟರ್ ಸೌಮ್ಯ ಅವರೇ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿ ತನಕ ಪೌಷ್ಟಿಕ ಕೈತೋಟದ ಮಹತ್ವ ಈ ಕುರಿತಂತೆ ಡಾಕ್ಟರ್ ಸೌಮ್ಯ ಹಿರೇಗೌಡರ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದರು. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಮಲ್ಲಕ ಹಾಗೂ ಸಂಗಲಿಗರಿಂದ ಸೋಬಾನೆ ಪದ. ನನೆ ಒಂದು